ಎಲ್ಲ ಕಡೆ ಇರುವ ಇಡೆಯಿಲ್ಲದ ಎಲ್ಲ ಮಾಸ್ಕಿ ಶೇಷ ಅವರಿಂದ ನೈಮ್ಯವಾಗಿರತಕ್ಕ ಎಲ್ಲ ದೇವತಾಗಳು ಅವುಗಳಿಗೆ ಒಂದು ವಿಶೇಷ ಶಕ್ತಿ ಏನು ಅಂತಂದ್ರೆ ಅದರಲ್ಲಿ ನಾಗಗಳಿಗೆ ಸರ್ಪಗಳಲ್ಲಿ ನಾವು ನಾಗಗಳಿಗೆ ನಮ್ಮಲ್ಲಿ ಕನ್ನಡದಲ್ಲಿ ಸರ್ಪ ಅಂದ್ರೆ ಎಡೆ ಇರುವಂತಹ ಸರ್ಪಗಳಂದ್ರೆ ಸಂಸ್ಕೃತದಲ್ಲಿ ಸರ್ಪ ಅಂದ್ರೆ ಎಲ್ಲ ಸರ್ಪಗಳಿಗೆ ಒಂದು ವಿಶೇಷ ಶಕ್ತಿ ಇದೆ ಏನು ಅಂದ್ರೆ ಅವುಗಳಿಗೆ ನಾವು ಮಾತಾಡಿದ್ರೆ ಕೇಳಿಸುವುದಿಲ್ಲ ಕಿವಿಯಲ್ಲ ಆದ್ರೆ ಅದಕ್ಕೋಸ್ಕರ ಕೆಲವು ಬಂದವುಗಳು ಏನಾಗಪ್ಪ ಮಕ್ಕಳಿದ್ದಾರೆ ಇದಾಗುತ್ತೆ ಅದು ಕೂಗ್ತಾರೆ ಅದು ಏನ್ ಮಾಡ್ಬೇಕಪ್ಪ ಅದು ನಾಗಪ್ಪ ಅದ್ರ ಗೊತ್ತಾಗಲ್ಲ ನಾಗಪ್ಪ ಅದ್ರ ಗೊತ್ತಾಗಲ್ಲ ಅದು ಸುಡ ಕೂಗೋದಷ್ಟೇ ಏನು ಕೇಳಿಲ್ಲ ಅದರ ಬದಲು ಸೆಂಟಿಮೆಂಟಲ್ ಮೆಸೇಜ್ ನೀವು ಮನಸ್ಸಿನಲ್ಲಿ ಹೇಳಿ ಅದಕ್ಕೆ ನೀನು ಹೊರಟು ನೀನು ಇಲ್ಲಿ ನಿಲ್ಬೇಡ ಯಾಕೆಂದ್ರೆ ಇಲ್ಲಿ ಮಕ್ಕಳಿದ್ದಾರೆ ಎದುರು ಬಂದಾಗ ನೋಡಿ ನೀನು ನಿಲ್ಬಾರ್ದು ನನಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ನಾವು ಅದನ್ನು ಪ್ರಿಯರ್ ಮಾಡ್ತೇವೆ ನೀವು ಹೋಗು ಅಂತ ಮೆಂಟಲಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತೀನಿ ತಕ್ಷಣ ಹೋಗ್ತದೆ ಯಾಕೆಂದ್ರೆ ಬಹಳ ಆಶ್ಚರ್ಯ ಅಂದ್ರೆ ಜಗತ್ತಿನ ಯಾವ ಪ್ರಾಣಿಗೂ ಇಲ್ಲದ ಥಾಟ್ ವೇವ್ಸ್ ಅನ್ನು ಸೀಲ್ ಮಾಡ್ತಕ್ಕಂಥ ಶಕ್ತಿ ಹಾವುಗಳಿಗೆ ಅದನ್ನ ಮನಸ್ಸಲ್ಲಿ ಏನು ಯೋಚನೆ ಮಾಡಿದ್ರೆ ಅದು ಕ್ರಿಯೆ ಆಗ್ತದೆ ಆದ್ರೆ ಕೂಗಿದರೂ ಗೊತ್ತಾಗುದಿಲ್ಲ ಕೂಗಿದರೆ ಹುಟ್ಟು ಗಲಾಟೆ ಅಂತೆಲ್ಲ ನೋಡಿ ಎಂತದ ಒಂದು ಗಡಿಬಿಡಿ ಆಗಿ ಹೋಗುದು ಅಂತ ಅರ್ಥ ಆಗಿ ಹೋಗುದು ಅದನ್ನ ನಾವು ಸುಮ್ಮನೆ ಕಿರಿಚಿ ಏನು ಉಪಯೋಗ ಅಂತ ನೋಡಿ ಯು ಸೆಂಡ್ ಮೆಂಟಲ್ ವೇವ್ಸ್ ಮೈಂಡ್ ವೇವ್ಸ್ ಅನ್ನ ಮೈಂಡ್ ಥಾಟ್ ವೇವ್ಸ್ ಅನ್ನು ಕಳಿಸಿ ಥಾಟ್ ವೇವ್ಸ್ ಅನ್ನು ಕಳಿಸಿದ್ರೆ ಇಮಿಡಿಯೇಟ್ ಅನ್ನು ಕ್ರಿಯಾಗುತ್ತೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಕೊಂಡಿದ್ದಾರೆ ಸುಮ್ಮನೆ ಮನಸ್ಸಿನಲ್ಲಿ ಹೇಳಿ ಅದು ರಿಯಾಕ್ಟ್ ಮಾಡಿ ಆದ್ರೆ ಕಿರಿಚಿದ್ರೆ ಏನು ಗೊತ್ತಾಗುತ್ತೆ ಅಂದ್ರೆ ಅದು ಆ ದೇವತಾ ಶಕ್ತಿ ಅದಕ್ಕೋಸ್ಕರವೇ ನಾಗವನ್ನ ಬಹಳ ಗೌರವದಿಂದ ನೋಡಿದ್ದೀವಿ ಅದರಲ್ಲಿ ಒಂದು ವಿಶಿಷ್ಟವಾದಂತಹ ಯಜ್ಞತೆ ವಿಭೂತಿ ಮತ್ತು ಬೇರೆ ಯಾವ ಪ್ರಾಣಿಯಲ್ಲೂ ಇಲ್ಲದ ಮೈಂಡ್ ರೀಡಿಂಗ್ ಅನ್ನ ಅದಕ್ಕೆ ಕೊಟ್ಟಿದ್ದಾರೆ ಅದೊಂದು ವಿಭೂತಿ ಅಲ್ವಾ ಮೈಂಡ್ ರೀಡಿಂಗ್ ಮನುಷ್ಯ ಕಲಿಬೇಕಾಗಿದ್ದರೆ ಉದಾಹರಣೆ ಮಾಡ್ತಾನೆ ಅದಕ್ಕೆ ಯೋಗ ಸಾಧನೆ ಮಾಡಿ ಮೈಂಡ್ ರೀಡಿಂಗ್ ಮಾಡಿ ಬಹಳ ಕಷ್ಟಪಡ್ತಾನೆ ಅದು ಸಹಜವಾಗಿ ನಾಗಗಳಿಗೆ ಇದೆ ಅದು ಒಂದೇ ಪ್ರಾಣಿಗೆ ಅನ್ನುವಂಥದ್ದು ಮೈಂಡ್ ರೀಡಿಂಗ್ ಆದ್ದರಿಂದ ಅದರಲ್ಲಿ ವಿಶೇಷವಾದ ವಿಭೂತಿಯ ಮೈಂಡ್ ರೀಡಿಂಗ್ ಅದ್ಭುತವಾದ ಶಕ್ತಿ ಅದಕ್ಕೋಸ್ಕರ ಅದನ್ನು ಆರಾಧನೆ ಮಾಡಿದ್ರು ಪೂಜೆ ಮಾಡಿದ್ರು ಸಾಂಪ್ರದಾಯ ವಿಶೇಷ ಪೂಜೆ ಅಂತ ಒಂದು ಗಣ ಸ್ವಲ್ಪ ಈ ಮನುಷ್ಯರಲ್ಲಿ ಸೇರಲಿಲ್ಲ ಋಷಿಗಳಲ್ಲಿ ಸೇರಲಿಲ್ಲ ದೇವತೆಗಳಲ್ಲಿ ಸೇರಲಿಲ್ಲ ಮಧ್ಯದಲ್ಲಿ ಗಣಗಳು ಎರಡನೇ ಪದಂದ್ರವ ಅವರು ಕೂಡ ಮನುಷ್ಯರಲ್ಲಿ ಸೇರಲಿಲ್ಲ ದೇವತೆಗಳಲ್ಲಿ ಸೇರಿಲ್ಲ ಗತಿಗಳಲ್ಲಿ ಸೇರಲಿಲ್ಲ ಆದರೆ ಅವರು ದೇವಲೋಕದ ಪರಿಚಾರಕರು ಅಲ್ಲಿ ಬರೀದಾರೆ ಮನುಷ್ಯ ಗಂಧರವರು ದೇವಗಂಧರವರು ಅಂತ ಅವರು ಮನುಷ್ಯ ಗಂಧರವರು ಭೂಮಿಗೆ ಸೇರಿದವರೆಲ್ಲ ಕೂಡ ದೇವಗಂಧರವರು ಸ್ವರ್ಗಕ್ಕೆ ಸೇರಿದವರು ಕೂಡ ಎಡೆಬಿಡಲಿಯವರು ಹೀಗೆ ಗಂಧರ್ವರು ಮತ್ತು ಸರ್ಪಗಳು ಅವು ದೇವತಾ ಗಣದಲ್ಲಿ ಸೇರಿದವರು ಆದರೆ ದೇವಯೋನಿಗಳು ಅಂತ ಹೇಳ್ತಾರೆ ಮೂಲಭೂತವಾದಂತಹ ತತ್ವಾಭಿಮಾನ ದೇವತೆಗಳಲ್ಲಿ ಸೇರಿದವರು ಮುಖ್ಯ ದೇವತಾ ಗಣದಲ್ಲಿ ಸೇರಿದವರು ಮೂರನೇವರು ಪಿತೃ ಗಣಗಳು ಅದೇ ವಿಶ್ರಾಂತ ಮಾಡುವಾಗ ನಾವು ಆರಾಧನೆ ಮಾಡ್ತಕ್ಕಂಥ ಅವರು ಕೂಡ ನೇರ ದೇವತೆಗಳಲ್ಲಿ ಸೇರಿದವರಲ್ಲ ಮನುಷ್ಯರನ್ನು ಸೇರಿದವರಲ್ಲ ಸತ್ತ ಜೀವವನ್ನು ನಿಯಂತ್ರಿಸುವ ಮೃತ ಜೀವ ಸಾಯುವುದಂದ್ರೆ ದೇಹ ತ್ಯಾಗ ಮಾಡಿ ದೇಹ ಬಿಟ್ಟು ಹೋಗಿರತಕ್ಕಂಥ ಜೀವವನ್ನು ನಿಯಂತ್ರಿಸತಕ್ಕಂಥ ಒಂದು ದೇವತಾಗಣ ಪಿತೃಗಳು ಅವರು ದೇವತೆಗಳಲ್ಲಿ ನೇರ ಸೇರುವುದಿಲ್ಲ ಅದಕ್ಕೋಸ್ಕರ ದೇವರ ಪೂಜೆ ಮಾಡುವುದು ಬೇರೆ ಪಿತೃ ಪೂಜೆ ಶ್ರಾದ್ದ ಅಂದ್ರೆ ಅವರ ಪೂಜೆ ಸತ್ತವರ ಪೂಜೆ ಅಲ್ಲ ಶ್ರಾದ್ದ ಅಂದ್ರೆ ಪಿತೃಗಳ ಆ ದೇವತೆಗಳ ಪೂಜೆ ಹೀಗೆ ಪಿತೃಗಳ ನಾಗಗಣ ಮತ್ತು ಗಂಧರ್ವಗಣ ಇವು ಗಂಧರ್ವರು ಅಂದ್ರೆ ಅಪ್ಸರಸ್ತ್ರೀಯರು ಸೇರಿದರು ಗಂಧರ್ವರ ಸ್ತ್ರೀಯರಿಂದ ಅಪ್ಸರಸ್ತ್ರೀಯರು ಅಪ್ಸರಸ್ತ್ರೀಯರ ಪುಲಿಂಗ ಗಂಧರು ಅವರು ಒಬ್ಬರು ಹಾಡುವರು ಒಬ್ಬರು ಡಾನ್ಸ್ ಮಾಡು ಮ್ಯೂಸಿಷಿಯನ್ಸ್ ಆರ್ಟಿಸ್ಟ್ ದೇವಲೋಕದ ಕಲಾವಿದರು ಇದು ಮೂರು ಮನುಷ್ಯರು ಋಷಿಗಳು ದೇವತೆಗಳಲ್ಲಿ ಸೇರದೇ ಇದ್ದ ಮೂರು ಗಣ ಅಲ್ಲಿಗೆ ಎಲ್ಲ ಜೀವಿ ಜಾತದ ಒಂದು ಕನ್ಕ್ಲೂಷನ್ ಆಗಿದೆ ಅದಕ್ಕೋಸ್ಕರ ಸರ್ಪಾಹ ಗಂಧರ್ವಾಹ ಇತರ ತನ್ನಿತರ ಅದರಲ್ಲಿ ಇರತಕ್ಕಂತಹ ರೂಪ ಸಂಕರ್ಷ ನಿತರ ಪ್ರತಿಪಾದ್ಯವಾದ ಹೀಗೆ ಭಗವಂತನ ಐದು ರೂಪಗಳು ಮೂರು ಮೂರು ಮುಖದಿಂದ ಇಡೀ ಪ್ರಪಂಚದಲ್ಲಿ ತ್ರಿಮುಖಿಯಾಗಿ ತುಂಬಿಕೊಂಡಿದೆ ಏತತ್ ಸರ್ವಸ್ಮಿನ್ ಏತತ್ ಸಾಮ ಈ ಸಾಮ ಅಂದ್ರೆ ಸರ್ವಸ್ಮಿನ್ ಎಲ್ಲ ವಿಶ್ವದ ಎಲ್ಲ ಮುಖದಲ್ಲಿ ತುಂಬಿರ್ತಕ್ಕಂಥ ಈ ಸಾಮದಲ್ಲಿ ಬರ್ತಕ್ಕಂಥ ಭಗವಂತ ಐದು ರೂಪ ಮೂರು ಲೋಕಗಳಲ್ಲಿ ಮೂರು ವೇದಗಳಲ್ಲಿ ಮೂರು ಭಗವಂತ ಪ್ರತೀಕಗಳಲ್ಲಿ ಮೂರು ಲೋಕಗಳಲ್ಲಿ ಇರ್ತಕ್ಕಂಥ ಮನುಷ್ಯ ಋಷಿ ದೇವತೆಗಳಲ್ಲಿ ನಾಗಗಳಲ್ಲಿ ಗಂಧರ್ವರಲ್ಲಿ ಪಿತೃಗಳಲ್ಲಿ ಸರ್ವಸ್ಮಿನ್ ಇಡೀ ವಿಶ್ವದ ಎಲ್ಲಾ ಮುಖಗಳಲ್ಲಿಯೂ ತುಂಬಿರತಕ್ಕಂತಹ ಭಗವಂತನ ಪಂಚರೂಪ ಸಾಮದಲ್ಲಿ ಇದೆ ಅಂತ ಉಪಾಸನೆ ಮಾಡಿದರೆ ಒಂದು ಸಾಮವನ್ನು ಹಾಡುವಾಗ ಇಡೀ ವಿಶ್ವದಲ್ಲಿ ಇರತಕ್ಕ ಭಗವಂತನ ಎಲ್ಲ ರೂಪಗಳ ಅನುಸಂಧಾನ ಮೊದಲು ಹಿಂಕಾರ ಮಾಡುವಾಗ ಪ್ರಸ್ತಾಪ ಮಾಡುವಾಗ ಮೂರು ಲೋಕ ಮೂರು ವೇದ ಮೂರು ಪ್ರತೀಕ ಮೂರು ಜೀವಗಳ ಆಮೇಲೆ ಭಗವಂತನ ಎಲ್ಲರ ಅನುಸಂಧಾನ ಈ ಎಲ್ಲದಲ್ಲಿ ತುಂಬಿರುವ ಭಗವಂತನ ಪಂಚರೂಪಗಳು ಹೀಗೆ ಇದು ಸಾಮದ ಒಂದು ಜನರಲ್ಲಿ ಉಪಾಸನೆ ಸಮಷ್ಟಿಯಾಗಿ ಉಪಾಸನೆ ಮಾಡುವಾಗ ಹೀಗೆ ಉಪಾಸನೆ ಮಾಡಬೇಕು ಸಯ ಏವಮೇ ತತ್ ಸಾಮ ಸರ್ವಸ್ಮಿನ್ ಪ್ರೋತಂ ವೇದ ಬಂದಿದೆ ಅಂತ ಯಾರು ಉಪಾಸನೆ ಬರ್ತಾರೆ ಅವನೇನಾಗ್ತದೆ ಅವನ ಫಲ ಏನು ಸರ್ವಭಾವಿ ಎಲ್ಲವೂ ಆಗಿಬಿಡ್ತಾನೆ ಅವನು ಎಲ್ಲವೂ ಆಗೋದು ಅಂದ್ರೆ ಎಲ್ಲವೂ ಆಗೋದು ಅಂದ್ರೆ ಎಲ್ಲ ಅವನು ತನ್ನ ಯೋಗ್ಯತೆಯಿಂದ ಏನೇನನ್ನ ಪಡೆಯುವುದು ಸಾಧ್ಯವೋ ಅದು ಎಲ್ಲವನ್ನೂ ಪಡೀತಾನೆ ಎಲ್ಲವೂ ಆಗೋದು ಅಂದ್ರೆ ಎಲ್ಲ ಮಾಡುವ ಸಮರ್ಥ ಎಲ್ಲವೂ ಆಗುವುದು ಎಲ್ಲವನ್ನು ಮಾಡುವ ಸಾಮರ್ಥ್ಯ ಎಲ್ಲವನ್ನು ಮಾಡುವ ಸಾಮರ್ಥ್ಯ ಪಡೆಯುವುದಂದ್ರೆ ಭಗವಂತನ ಜನ ಸೃಷ್ಟಿ ಸ್ಥಿತಿ ಸಂಹಾರ ಮಾಡ್ತಾನೆ ಅದನ್ನು ಮಾಡ್ತಾನೋ ಇವನು ಅದಕ್ಕೆ ಹೇಳಿದ್ರು ಯಾರಿಗೆ ಎಷ್ಟು ಯೋಗ್ಯತೆ ಇದೆಯೋ ಆ ಯೋಗ್ಯತೆಯ ಪೂರ್ತಿಯ ಆ ಯೋಗ್ಯತೆಯನ್ನು ಗಳಿಸುವುದಕ್ಕೆ ಸರ್ವಭಾವ ಅಂತ ಹೇಳಿ ಅವನು ಎಲ್ಲ ಆಗಿಬಿಡ್ತಾನೆ ಎಲ್ಲ ಅಂದ್ರೆ ಏನೇನಾಗಬೇಕು ಅದೆಲ್ಲ ಆಗಿಬಿಡ್ತು ಯಾರ್ಯಾರು ಏನೇನಾಗಬೇಕು ಅನ್ನೋ ವ್ಯವಸ್ಥೆ ಇದೆ ಅದರಿಂದ ಯಾರು ಏನಾಗಬೇಕು ಯಾರು ಏನ್ ಪಡಿಬೇಕು ಅವನ ವ್ಯಕ್ತಿತ್ವದ ಪೂರ್ಣ ವಿಕಾಸವನ್ನು ಪಡಿತಾನೆ ಅಂತ ಸರ್ವಭಾವತಿ ಇದ್ರೆ ಅವನು ತನ್ನ ವ್ಯಕ್ತಿತ್ವದ ಪೂರ್ಣ ವಿಕಾಸ ಪರ್ಫೆಕ್ಷನ್ ಸರ್ವಭಾವ ಪರ್ಫೆಕ್ಷನ್ ಹಿ ಬಿಕಮ್ಸ್ ಟೋಟಲಿ ಪರ್ಫೆಕ್ಟ್ ಆ ಜೀವ ಎಷ್ಟು ಪರ್ಫೆಕ್ಷನ್ ಗೆ ಹೋಗ್ಬೇಕು ಅಷ್ಟು ಪರ್ಫೆಕ್ಟ್ ಭಗವಂತನ ಪರ್ಫೆಕ್ಷನ್ ಬೇರೆ ಒಬ್ಬೊಬ್ಬ ಜೀವನಿಗೂ ಅವರ ಪೂರ್ಣ ವಿಕಾಸ ಅಂತ ಏನಿದೆ ಅದನ್ನ ಪೂರ್ಣವಾಗಿ ಪಡಿತಾರೆ ಅಂದ್ರೆ ಇದು ಮುಕ್ತಿಯಲ್ಲಿ ಮಾತ್ರ ಸಾಧ್ಯ ಸಂಸಾರ ಅಂತ ಸಾಧ್ಯ ಯಾರು ಹೀಗೆ ಸರ್ವಗತನಾದಂತಹ ಭಗವಂತನ ಸರ್ವರೂಪವನ್ನು ಸಾಮದಲ್ಲಿ ಕಾಣ್ತಾನೆ ಅವನು ಸರ್ವವನ್ನು ಪಡಿತಾನೆ ಸರ್ವಭಾವನು ತದೇಶ ಶ್ಲೋಕ ಹೀಗೆ ಹೇಳತಕ್ಕಂತಹ ಒಂದು ಮಂತ್ರ ಇದೆ ಶ್ಲೋಕ ಒಂದು ಶ್ಲೋಕ ಅಂತಂದ್ರೆ ನಿಜವಾಗಿ 32 ಅಕ್ಷರಗಳ ಛಂದಸ್ಸಿಗೆ ನಮ್ಮ ಲೋಕದಲ್ಲಿ ಶ್ಲೋಕ ಅಂತೀವಿ ಶ್ಲೋಕ ಅಂದ್ರೆ ಅನುಷ್ಠುಪ್ ಛಂದಸ್ಸಿಗೆ ಶ್ಲೋಕ ಅಂತೀವಿ ಆದ್ರೆ ಇಲ್ಲಿ ಅನುಷ್ಠುಪ್ ಛಂದಸ್ಸು ಇಲ್ಲ ಮುಂದೆ ಮುಂದೆ ಹೇಳ್ತಕ್ಕಂಥದ್ದು ಬೇರೆ ಛಂದಸ್ಸು ಅದರಿಂದ ಇಲ್ಲಿ ಶ್ಲೋಕ ಅಂತಂದ್ರೆ ಛಂದಸ್ಸು ಪದ್ಯ ಅಂತ ಯಾಕೆ ಇದನ್ನು ಶ್ಲೋಕ ಅಂತ ಕರೀತಾರೆ ಶ್ಲೋಕ ಮತ್ತು ಭಗವಂತನ ಶ್ಲೋಕ ಅಂದ್ರೆ ಕಿಂತಿ ಭಗವಂತನ ಗುಣಗಾನ ಮಾಡುವ ಪದ್ಯ ಅಂತ ಇಷ್ಟೇ ಅಂತ ಶ್ಲೋಕ ಅಂದ್ರೆ ನಿಜವಾಗಿ 32 ಅಕ್ಷರಗಳ ಪದ್ಯ ಇದು 32 ಅಕ್ಷರಗಳ ಗಾನ ಈ ಭಗವಂತನನ್ನು ವರ್ಣನೆ ಮಾಡತಕ್ಕಂತಹ ಮಂತ್ರದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಎಲ್ಲವನ್ನು ಪಡೀತಾರೆ ಏನ್ ಹೇಳಿದ್ದಾರೆ ಅಲ್ಲಿ ಯಾರಿ ಪಂಚಥಾ ತ್ರೇಣಿ ತ್ರೇಣಿ ಯಾರಿ ಪಂಚಥಾ ತ್ರೇಣಿ ತ್ರೇಣಿ ಆಮೇಲೆ ತೇಭ್ಯ ನಾಣ್ಯ ಜಾಯೋ ಅನ್ ಪರಮನ್ಯದಸ್ತಿ ತೇಭ್ಯ ಜಾಯ ಜಾಯ ಪರಂ ನಾಣ್ಯದಷ್ಟಿ ಏನು ಅಂದ್ರೆ ಈ ಯಾರಿ ಪಂಚಧ ತ್ರೀಣಿ ತ್ರೀಣಿ ಪಂಚಧ ಮೊದಲು 5 ರೂಪ ಪ್ರತಿಮ್ರ ವಾಸುದೇವ ನಾರಾಯಣ ಅನಿರುದ್ಧ ಸಂಕೃಷ್ಣ ಈ ಪಂಚಧ 5 ಬಗೆಯಲ್ಲಿ ಇರ್ತಕ್ಕಂಥ ತ್ರೀಣಿ ತ್ರೀಣಿ ಒಂದೊಂದು ರೂಪವು ಮೂರು ಮೂರು ಮುಖದಿಂದ ಮೂರು ಲೋಕಗಳಲ್ಲಿ ಮೂರು ವೇದಗಳಲ್ಲಿ ಮೂರು ಪ್ರತೀಕಗಳಲ್ಲಿ ಮೂರು ಜೀವಗಣಗಳಲ್ಲಿ ನಾಗರ ಗಂಧರ್ವ ಪಿತೃ ಆ ಮೂರು ಗಣಗಳು ಹೀಗೆ ತ್ರೀಣಿ ತ್ರೀಣಿ ಮೂರು ಮೂರು ರೂಪಗಳಿಂದ ಭಗವಂತ ಪಂಚರೂಪನಾದ ಭಗವಂತ ಇಡೀ ವಿಶ್ವದಲ್ಲಿ ಮೂರು ಮೂರು ರೂಪಗಳಿಂದ ತುಂಬಿದ್ದಾನೆ ಆಮೇಲೆ ಏನಾಯ್ತು ಇದನ್ನ ತಿಳ್ಕೊಂಡ್ಬಿಟ್ರೆ ಇದಕ್ಕಿಂತ ಜ್ಯಾಯ ಹಿರಿದಾದದ್ದು 5 ರೂಪಗಳಲ್ಲಿ ಇರತಕ್ಕ ಭಗವಂತ ಮೂರು ಮೂರು ರೂಪಗಳಿಂದ ಇಡೀ ವಿಶ್ವದಲ್ಲಿ ತುಂಬಿದ್ದಾನೆ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಅಲ್ಲಿಗೆ ಅದಕ್ಕಿಂತ ದೊಡ್ಡದೇನು ತಿಳ್ಕೊಳ್ಬೇಕು ಯಾಕಂದ್ರೆ ಜ್ಯಾಯ ಪರಮಂಜನ ಇದಕ್ಕಿಂತ ಜ್ಯಾಯ ಜ್ಯಾಯ ಅಂದ್ರೆ ಜೀವಗಳಿಗೆಂತೆಲ್ಲ ಹಿರಿದಾದ ಜೀವಗಳಲ್ಲಿ ಹಿರಿದಾಗಿರ್ತಕ್ಕಂಥ ಚತುರ್ಮುಖ ಅವನಕ್ಕಿಂತಲೂ ಪರವಾದದ್ದು ಮತ್ತೊಂದಿದೆ ಲಕ್ಷ್ಮಿ ಅದಕ್ಕಿಂತ ಪರವಾದದ್ದು ಇನ್ನೊಂದಿದೆ ಜ್ಯಾಯ ಪರಂ ಜ್ಯಾಯ ಬರೇ ಜ್ಯಾಯ ಅಲ್ಲ ಜೀವಗಳಿಗಿಂತ ಪರವಾಗಿರತಕ್ಕಂಥ ಪ್ರಕೃತಿ ಇದ್ದಾನೆ ಲಕ್ಷ್ಮಿ ಪರಂ ಜ್ಯಾಯ ಸರ್ವಶ್ರೇಷ್ಠವಾಗಿರತಕ್ಕಂಥದ್ದು ಈ ಪಂಚಮುಖಿಯಾದ ಭಗವಂತ ಅದಕ್ಕಿಂತ ಅತಿರಿಕ್ತವಾದ್ದು ಅನ್ಯದ ನಾಸ್ತಿ ಜ್ಯಾಯ ಇದಕ್ಕಿಂತ ದೊಡ್ಡ ಸಂಗತಿ ಇನ್ನೊಂದು ತಿಳಿಯಬೇಕಾದೇ ಇಲ್ಲ ಪಂಚರೂಪಿಯಾದ ಭಗವಂತ ಅವನು ತ್ರಿಮುಖಿಯಾಗಿ ಎಲ್ಲ ಕಡೆ ತುಂಬಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ ತಿಳ್ಕೊಳ್ಬೇಕಾದ ಸಂಗತಿಗಳಲ್ಲಿ ಎಲ್ಲ ತಿಳಿದ ಸವೇದ ಸರ್ವಂ ಯಾರು ಇದನ್ನ ತಿಳಿದನೋ ಅವನು ಪರಿಪೂರ್ಣವಾದ ಸತ್ಯವನ್ನು ತಿಳಿದ ಪೂರ್ಣರಾದ ಭಗವಂತನನ್ನು ತಿಳಿದ ಸರ್ವಾದಿಶಃ ಬಲಿಭಸ್ಮೈ ಹರಂತಿ ಆಗ ಎಲ್ಲ ದಿಕ್ಕುಗಳಲ್ಲಿ ಇರತಕ್ಕ ಜೀವಜಾತಗಳು ಕೂಡ ಅವನನ್ನ ಪೂಜಿಸುತ್ತವೆ ಅರ್ಥಾತ್ ಪಂಚರೂಪಿಯಾದ ಭಗವಂತ ಅವನ ತ್ರಿಮುಖವಾದಂತಹ ವ್ಯಾಪ್ತಿ ಇದನ್ನು ಇಡೀ ವಿಶ್ವದಲ್ಲಿ ಉಪಾಸನೆ ಮಾಡತಕ್ಕಂತಹ ಪರಮಶ್ರೇಷ್ಠ ಚೇತನ ಚತುರ್ಮುಖ ಅವನಿಗೆ ಸರ್ವಾದಿಶ ಎಲ್ಲ ದಿಕ್ಕಿನಲ್ಲಿರ್ತಕ್ಕ ಎಲ್ಲ ಜೀವಗಳು ಬಲಿ ಅಂದ್ರೆ ಪೂಜೆಯನ್ನ ಪೂಜಿಸುತ್ತಾರೆ ಉಳಿದವರಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಜಗತ್ತಿನಲ್ಲಿರ್ತಕ್ಕ ಎಲ್ಲ ಜೀವಗಳು ಜ್ಞಾನಿಯನ್ನು ಗೌರವಿಸುತ್ತಾರೆ ಮೋಕ್ಷದಲ್ಲಿ ಹೀಗೆ ಯಾರು ಪಂಚಮುಖಿಯಾದ ಭಗವಂತನ ತ್ರಿಮುಖಿ ಉಪಾಸನೆ ಮಾಡ್ತಾರೆ ಅವನು ಈ ಪರಿಪೂರ್ಣವಾದ ತತ್ವವನ್ನು ತಿಳಿದುಕೊಂಡಾಗಬೇಕು ಅದಕ್ಕಿಂತ ಮಿಗಿಲಾದ ತತ್ವ ಇನ್ನೊಂದಿಲ್ಲ ಅದನ್ನು ತಿಳಿದವರು ಎಲ್ಲರಿಂದಲೂ ಗೌರವಕ್ಕೆ ಪಾತ್ರರಾಗುತ್ತಾರೆ ಇದು ಈ ಮಂತ್ರದಲ್ಲಿ ಹೇಳಿರ್ತಕ್ಕಂಥ ಈ ಮಂತ್ರದಲ್ಲಿ ಒಂದು ವಿಚಾರ ಚಿತ್ರ ಇದನ್ನು ಮೊದಲನೇ ಭಾಗ. ಯಾನಿ ಪಂಚಥಾ ತ್ರೀಣಿ ತ್ರೀಣಿ ಒಂಬತ್ತು ಅಕ್ಷರ ತೇಭ್ಯೋ ನಜ್ಜಾಯ ಪರಮನ್ಯದಸ್ತಿ ಹನ್ನೊಂದು ಅಕ್ಷರ ಯತ್ತದ್ವೇದ ಸವೇದ ಸರ್ವಂ ಒಂಬತ್ತು ಅಕ್ಷರ ಸರ್ವಾದಿಷು ಬಲಿ ಅಸ್ಮೈ ಹರಂತಿ ಒಂಬತ್ತು ಹನ್ನೊಂದು ಒಂಬತ್ತು ಅಕ್ಷರಗಳಿವೆ. ಒಂಬತ್ತು ಹನ್ನೊಂದು ಒಂಬತ್ತು ಒಂಬತ್ತು ಅಕ್ಷರಗಳಿದೆ. ಇದು ಶ್ಲೋಕ ಅಂತಾಗಲಿ ಎಂಟು ಎಂಟು ಎಂಟು ಎಂಟು ಅಕ್ಷರದ ನಾಲ್ಕು ಪಾದಗಳಿವೆ. ಇದು ಒಂಬತ್ತು ಹನ್ನೊಂದು ಒಂಬತ್ತು ಒಂಬತ್ತು ಅಕ್ಷರ ಇದ್ರೆ ಗಹತಿ ಛಂದಸ್ಸು, ಹನ್ನೊಂದು ಅಕ್ಷರ ಇದ್ರೆ ದೃಷ್ಟುಪ್ ಛಂದಸ್ಸು. ದೃಷ್ಟುಪ್ ಛಂದಸ್ಸು ಅನ್ನುವಂತಹದ್ದು ಗಹತಿ ಛಂದಸ್ಸು, ಎರಡನ್ನು ಒಟ್ಟು ಮಾಡಿದ ಹತ್ತು ಅಕ್ಷರ. ಇದು ಮೂರು ತಗಡ ಛಂದಸ್ ಆಗಿದೆ. ಒಂದು ಗಹತಿ ಛಂದಸ್ ಬಂದಿದೆ, ಒಂದನೇ ಮತ್ತು ಮೂರನೇ ಪಾದ. ಈ ಎರಡನೇ ಮತ್ತು ನಾಲ್ಕನೇ ಪಾದ ದೃಷ್ಟುಪ್ ಛಂದಸ್. ಇದನ್ನು ಒಟ್ಟಿಗೆ ಟೋಟಲ್ ಮಾಡಿದ ಒಂಬತ್ತು ಹನ್ನೊಂದು ಒಂಬತ್ತು ನಲವತ್ತ ನಲವತ್ತು ಅಂದ್ರೆ ಹತ್ತು ಅಕ್ಷರದ ಪಂಕ್ತಿ ಛಂದಸ್. ಹೀಗೆ ಇದು ಒಂಥರ ಗಹತಿ ಛಂದಸ್ಸು, ಪಂಕ್ತಿ ಛಂದಸ್ಸು, ದೃಷ್ಟುಪ್ ಛಂದಸ್ಸುಗಳ ಮಿಶ್ರ. ವಯಸ್ಸುತಿಯನ್ನು ಕಲಿತ ಹಾಗೆ ಶ್ರದ್ಧಾ ಮತ್ತು ಶಾಸ್ತ್ರದ ವಿಕ್ರೀಡಿತವನ್ನು ಮಿಶ್ರಣ ಮಾಡಿದ ಹಾಗೆ ಒಂದು ಅಪೂರ್ವವಾದ ಛಂದಸ್ಸಿನ ಮೇಲೆ ಬೃಹತಿ ಛಂದಸ್ಸನ್ನ ಬಹಳ ಮಹತ್ವ ಇರತಕ್ಕ ಛಂದಸ್ಸು. ಛಂದಸ್ಸುಗಳಲ್ಲಿ ಶ್ರೇಷ್ಠವಾದ ಛಂದಸ್ಸು ಬೃಹತಿ ಛಂದಸ್ಸು, ಪ್ರಾಣದೇವರ ಛಂದಸ್ಸು. ಅದನ್ನ ಈಗ ಈ ಸಪ್ತಸ್ವರಗಳಿವೆ, ಅದರಲ್ಲಿ ಸರಿಗ ಬಸರಿ ಆಚೆ ಮುರಿ ಚಂದ್ರ ಮತ್ತೆ ಮಧ್ಯಮ ಇದೆ. ಹಾಗೆ ಉಷ್ಣಿತು ಗಾಯತ್ರಿ ಅಷ್ಟು ಬೀಜ ಮುರಿದೆ, ಪಂಕ್ತಿ ದೃಷ್ಟಿ ಆಚೆ ಮುರಿದು ಮಧ್ಯದಲ್ಲಿ ಬರುತ್ತೆ ಇದೆ. ಅದು ಮಧ್ಯಮಕ್ಕೆ ಸಂಬಂಧಪಟ್ಟ ಸ್ವರಗಳಲ್ಲಿ ಮಧ್ಯಮ ಸ್ವರಕ್ಕೆ ಸಂಬಂಧಪಟ್ಟದ್ದು. ಯಾವಾಗಲೂ ರಾಜ ಮಧ್ಯದಲ್ಲಿ ಇರ್ತಕ್ಕಂಥ ಎಸ್ಕಾಟ್ಸ್ ಆಚೆ ಇದೆ ಅಂತ, ಆಚೆ ಈಚೆ ಎಸ್ಕಾಟ್ಸ್ಗಳ ಮಧ್ಯದಲ್ಲಿ ರಾಜ ಇರುವಂತೆ ಸ್ವರಗಳಲ್ಲಿ ಮಧ್ಯಮ ಸ್ವರ ಛಂದಸ್ಸುಗಳನ್ನು ಬರೀತಿ. ಛಂದಸ್ಸು ಪ್ರಾಣದೇವರಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಬೃಹತಿ ಛಂದಸ್ಸು ಬಹಳ ವಿಶೇಷ. ಭಗವಂತನ ಉಪಾಸನೆಯಲ್ಲಿ ಬೃಹತಿ ಛಂದಸ್ಸಿಗೆ ಬಹಳ ವಿಶೇಷ. ಅದಕ್ಕೆ ಬೃಹತಿ ಸಹಸ್ರ ಅನ್ನುವ ಮಂತ್ರ ರಚನೆ ಮಾಡ್ತಾರೆ. ಅದನ್ನು ಬೃಹತಿ ಛಂದಸ್ಸಿನಲ್ಲಿ ದೃಷ್ಟಪ್ಪು ಮಧ್ಯಾಹ್ನ ಸಮನಕ್ಕೆ ಸಂಬಂಧಪಟ್ಟ ಛಂದಸ್ಸು. ಮಧ್ಯಾಹ್ನ ಸಮನದಲ್ಲಿ ರುದ್ರರು ಹನ್ನೊಂದು ಮಂದಿ, ಅದರಿಂದ ಹನ್ನೊಂದು ಮಂದಿ ಸ್ತೋತ್ರ ಮಾಡಿದ ಹನ್ನೊಂದು ಅಕ್ಷರದ ಛಂದಸ್ಸು ಅದು ದೃಷ್ಟಪ್ಪು. ಅಲ್ಲಿಂದ ಒಟ್ಟು ಮಾಡಿಬಿಟ್ರೆ ಅದರ ಪಂಕ್ತಿ ಆಗುತ್ತೆ. ಪಂಕ್ತಿ ಆದರೆ ಹಿಂದಲಿಗೆ ಸಂಬಂಧಪಟ್ಟದ್ದು, ಅದಷ್ಟೇ ಅಲ್ಲ ಭಗವಂತನ ಹತ್ತು ರೂಪಗಳಿಗೆ ಸಂಬಂಧಪಟ್ಟದ್ದು ಹತ್ತು ಅಕ್ಷರದ ಛಂದಸ್ಸು. ಹೀಗೆ ದೃಷ್ಟಪ್ಪು ಅದು ಈಗೇನಾಯ್ತು ನೋಡಿ, ಬ್ರಹ್ಮ ಹತ್ತು ಅಕ್ಷರ ಆದಾಗ ಅದು ವಿಷ್ಣುವಿಗೆ ಸಂಬಂಧಪಟ್ಟದ್ದು, ಅದು ಒಂಬತ್ತು ಅಕ್ಷರ ಆದಾಗ ಬ್ರಹ್ಮವಾಯುಗಳಿಗೆ ಸಂಬಂಧಪಟ್ಟ. ಮೋಕ್ಷ ಪಡಿತಾರೆ ಸರ್ವಭಾವ, ಏನು ಯೋಗ್ಯತೆಯಲ್ಲಿ ಏನೇನು ಪಡೆದ ಅದನ್ನು ಪೂರ್ಣವಾಗಿ ಪಡಿತಾರೆ. ಈ ಉಪಾಸನೆ ಮಾಡುವುದು ಒಂದು ಹೇಳಿದ್ರೆ ಎಷ್ಟು ಇದಕ್ಕೆ ಸರ್ವಮಸ್ಮಿ ಉಪಾಸೀತ ತದ್ವ್ರತಂ ತದ್ವ್ರತಂ. ಎರಡು ಸರ್ತಿ ಬೀಳುವುದಿಲ್ಲ, ಖಂಡ ಮುಗಿಯಿತು, ನಾಲ್ಕನೇ ಖಂಡ ಮುಗಿಯಿತು. ಏನು ಉಪಾಸನೆ ಅಂದ್ರೆ ಸರ್ವಮಸ್ಮಿ, ಸರ್ವಮಸ್ಮಿ ಅಂತ ಉಪಾಸನೆ ಮಾಡುದು. ಸರ್ವಮಸ್ಮಿ ಅಂದ್ರೆ ಏನು? ಸರ್ವಮಸ್ಮಿ ಅಂತಂದ್ರೆ ಇದು ಎರಡು ಕೂಡ ಭಗವಂತನ ಹೆಸರು ನಾಮ, ಭಗವಂತ ಸರ್ವ, ಭಗವಂತ ಅಸ್ಮಿ ಅಂತ ಉಪಾಸನೆ ಮಾಡಬೇಕು. ಸರ್ವಮಸ್ಮಿ ಅಂದ್ರೆ ಎಲ್ಲವೂ ಆಗಿದ್ದೇನೆ, ಎಲ್ಲವೂ ಆಗಿದ್ದೇನೆ, ಎಲ್ಲವೂ ಆಗಿದ್ದೇನೆ ಅಂದ್ರೆ ನರಕದಲ್ಲಿ ಬದುಕು ಅನುಭವಿಸು ಪಾಕಿ ಚೇತು ನಾನು ಆಗಿದ್ದೇನೆ ಅಂದ್ರೆ ನರಕಕ್ಕೆ, ಎಲ್ಲವೂ ಆಗಿದ್ದೇನೆ ಅಂದ್ರೆ ನರಕಕ್ಕೆ ಎಲ್ಲ ಆಗ್ತದೆ. ಅದೆಲ್ಲ ಭಗವಂತ ಸರ್ವ, ಭಗವಂತ ಅಸ್ಮಿ ಅಂತ ಉಪಾಸನೆ. ಇದು ನಾನು ಹಿಂದೆ ಒಮ್ಮೆ ಹೇಳಿದ್ದೆ, ಸಂಡ ವಿಸ್ತಾರದಲ್ಲಿ ಒಂದು ವಾಕ್ಯ ಏನಂದ್ರೆ ಜಲಪುತ್ರ ದೇವರಂತ ಕೇಳ್ತಾರೆ ಅಬ್ಬಮ್ಮ ಸ್ಥಾನ. ವಾಟ್ ಈಸ್ ದ ಬೆಸ್ಟ್ ಅಂಡ್ ಮೋಸ್ಟ್ ಎಫಿಕೇಶಿಯಸ್ ನೇಮ್ ಫಾರ್ ಪ್ರೇಯರ್, ನಿಮ್ಮೆಲ್ಲ ಅತ್ಯಂತ ಶ್ರೇಷ್ಠವಾದ ಹೆಸರು ಯಾವುದು? ತುಂಬಾ ಅನುಗುಣವಾಗಿರ್ತಕ್ಕಂಥ ನನ್ನ ಸ್ತೋತ್ರಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ನಾಮ, ರಹಸ್ಯನಾಮ, ಉಪಾಸನೆ ರಹಸ್ಯನಾಮ ಯಾವುದು? ಮೈ ಬೆಸ್ಟ್ ಅಂಡ್ ಮೋಸ್ಟ್ ಎಫಿಕೇಶಿಯಸ್ ನೇಮ್ ಈಸ್ ಅಸ್ಮಿ, ನನ್ನ ಅತ್ಯಂತ ರಹಸ್ಯವಾದ ಶ್ರೇಷ್ಠವಾದ ಹೆಸರು ಅಸ್ಮಿ. ಅದು ಸಂಡವಿಸ್ತಾರದಲ್ಲಿ ಸಕಾರಕ್ಕಾಗ, ಯಾಕೆಂದ್ರೆ ನಾವು ಹೋಮ ಅಂತೇವೆ ಅವರು ಸೋಮ, ನಾವು ಸಪ್ತ ಅಂತೇವೆ ಅವರು ಹಪ್ತ, ಅದೇ ಹಪ್ತೆ ಹಪ್ತೆ ಹಪ್ತ ಹಪ್ತೆ ಅಂದ್ರೆ ಒಂದು ವಾರ ಅಂತ ಅರ್ಥ. ನಾವು ಸಪ್ತ ಅಂತೇವೆ ಅವರು ಹಪ್ತ ಅಂತೇವೆ, ನಾವು ಸಿದ್ಧು ಅಂತೇವೆ ಅವರು ಹಿಂದು, ಅದು ಹಿಂದೂಸ್ತಾನ ಆಯ್ತು ಸಿದ್ಧು ಸ್ಥಾನ. ಅದನ್ನ ಸಕಾರಕ್ಕಾಗ ಅಸ್ಮಿ ಅನ್ನೋದು ಸೆಂಟರ್ ಸ್ಥಾನ ಅಸ್ಮಿ ಆಯ್ತು. ಅಂದ್ರೆ ಮೋಸ್ಟ್ ಎಫಿಕೇಶಿಯಸ್ ಬೆಸ್ಟ್ ಅಂಡ್ ಮೋಸ್ಟ್ ಎಫಿಕೇಶಿಯಸ್ ಮೇನ್ ಫಾರ್ ಪ್ರೇಯರ್ ಈಸ್ ಅಸ್ಮಿ. ಅಸ್ಮಿ ಅನ್ನು ನನ್ನ ಅತ್ಯಂತ ಶ್ರೇಷ್ಠವಾದ ಹೆಸರು. ಹೆಸರು ಆಚಾರ ಮಾತ್ರ ಪುರುಷ ಭಾಷೆ ಬಂದದ್ದಲ್ಲ, ಜನರ ಸ್ಥಾನದಲ್ಲಿ ಬೆಳಗ್ಗೆ ಬಂತು, ಬಹಳ ರೋಚಕವಾದ ಸಂಗತಿ. ಅದಕ್ಕೆ ಹೇಳಿದ್ರು ವೇದ ಅರ್ಥ ಮಾಡಬೇಕಾಗಿದ್ದರೆ ಚಂದ್ರ ಓದಬೇಕು, ಪುರಾಣ ಓದಬೇಕು, ಸಂಡವಸ್ಥ ಓದಬೇಕು, ಹಾಗೆ ವೇದ ಹೆಚ್ಚರ್ಥ ಆಗುತ್ತೆ. ಇಲ್ಲದೇ ಇದ್ರೆ ವೇದ ಮಾತ್ರ ಓದಿದ್ರೆ ವೇದವರ್ಥ ಆಗೋದಿಲ್ಲ, ಬೈಬಲ್ ಅರ್ಥ ಆಗೋದಿಲ್ಲ, ಪುರಾಣ ಯಾವುದೋ ಎಲ್ಲ ಭಾಷೆಗಳನ್ನ ಅಧ್ಯಯನ ಮಾಡಿದರೆ ಆಚಾರ್ಯರು ಏನಕ್ಕೆ ಬಂದ ಎಷ್ಟು ಸಂಗತ, ಎಷ್ಟು ಪ್ರಾಚೀನ, ಎಲ್ಲೆಲ್ಲಿ ಪ್ರಪಂಚದಾದ್ಯಂತ ಅದಕ್ಕೆ ಅನುಸಂಧಾನ ಇದೆ ಅಂತ ಗೊತ್ತು. ಅಸ್ಮಿ ಅನ್ನೋದು ದೇವರ ಹೆಸರು. ಯಾಕೆ ಅನ್ನವರು ಹೇಳುವುದಿಲ್ಲ, ಸಂಗಮ ಸ್ಥಾನದಿಂದ ಅಸ್ಮಿ ಅಸ್ಮಿ ಅಂತ ದೇವರನ್ನ ಉಪಾಸನೆ ಮಾಡಿದ್ರು. ಅದು ದೇವರ ರಹಸ್ಯನ ಅಂದರೆ ಅದು ಏನು ಅರ್ಥ? ಅದೊಂದು ಹುಟ್ಟಿದ ಹೆಸರು. ಯಾಕಂದ್ರೆ ನೀವು ಡಿಕ್ಷನರಿ ನೋಡಿದ ಹೆಸರು ಅಸ್ಮಿ ಅಂದ್ರೆ ಆಗಿದ್ದೇನೆ, ಅಸ್ಮಿ ಸ್ವಹ ಸ್ವಹ ಅಸ್ತಿ ಸ್ಥಾನ ಸಂತಿ ಇಷ್ಟು ನೋಡಿದ ಮಾತ್ರ ಗೊತ್ತು ನಮಗೆ. ಅದು ಭಗವಂತನ ಹೆಸರು ಹೇಗೆ ಅಂದ್ರೆ ಅಸು ಪ್ಲಸ್ ನೀ. ಅಸ್ಮಿ ಅನ್ನುವಲ್ಲಿ ಎರಡು ಶಬ್ದಗಳು ಸೇರಿದೆ. ಅಸು ಪ್ಲಸ್ ನೀ, ಅಸ ಅಂದ್ರೆ ಅಸು ಕ್ಷೇಪಣೆ, ಅಸ ಅನ್ನೋದಕ್ಕೆ ಎರಡು ಅರ್ಥ ಏನಂದ್ರೆ, ಒಂದು ಅಸ ಅಂದ್ರೆ ನಿರಸನ ದೂರೀಕರಿಸುವುದು, ಮತ್ತೊಂದು ಆಸನ ಸ್ಥಾಪನೆ ಮಾಡುವುದು. ಸುಕ್ಷೇಪಣೆ ಅಂದ್ರೆ ಪ್ರೇರಣೆ ಅಂತ ಹಸು ಅಂತ ಹೇಳ್ತಿರ್ತದೆ. ಹಸು ಅಂದ್ರೆ ಪಾಡ್ದೇವ್ರಿ ಅವ್ರೇನು ಅಂದ್ರೆ ಹಸು ಅಂದ್ರೆ ನಮ್ಮ ಪ್ರೇರಣೆ, ನಮ್ಮನ್ನು ಪ್ರೇರಣೆ ಮಾಡ್ತಕ್ಕಂಥ ಶಕ್ತಿ. ನಾನು ಹಸ ಅನ್ನೋದಕ್ಕೆ ಇಡೀ ವಿಶ್ವವನ್ನು ಪ್ರೇರಣೆ ಮಾಡತಕ್ಕಂಥ ಶಕ್ತಿ, ಮತ್ತು ಹಸು ನಿರಾಸನೆ ಎಲ್ಲ ದೋಷಗಳನ್ನ ನಿರಾಸ ಮಾಡತಕ್ಕ ಶಕ್ತಿ, ಸ್ವಯಂ ದೋಷ ದೂರವಾದದ್ದು. ಮತ್ತೆ ಅನ್ನೋದು ದೋಷ ಇಲ್ಲ. ಮತ್ತೆ ನೀ ನೀ ಅಂದ್ರೆ ಇಂಗ್ಲಿಷ್ ನೀ ಅಲ್ಲ, ಸಂಸ್ಕೃತದಲ್ಲಿ ಅವರಲ್ಲಿ ಅಂದ್ರೆ ಮಾನವ ಜ್ಞಾನ, ಜ್ಞಾನ ಸ್ವರೂಪವಾಗಿರತಕ್ಕಂಥದ್ದು ಎಲ್ಲವನ್ನು ಎಲ್ಲ ದೋಷಗಳನ್ನು ನಿರಾಸ ಮಾಡಿ ಜ್ಞಾನ ಸ್ವರೂಪವಾಗಿರತಕ್ಕಂಥ ನಿರ್ದಿಷ್ಟ ಜ್ಞಾನ ಸ್ವರೂಪವಾಗಿರತಕ್ಕಂಥದ್ದು ಅಸ್ಮಿ ಅಂತ ಭಗವಂತನ ಹೆಸರು. ಅಂತ ಭಗವಂತ ಸರ್ವ ಪರಿಪೂರ್ಣ ಸರ್ವಾತ್ಮನು. ಅವನೊಬ್ಬನೇ ಯಾರು ಸರ್ವ ದೋಷಗಳನ್ನು ನಿರಾಸ ಮಾಡಿ ಜ್ಞಾನ ಸ್ವರೂಪನಾಗಿದ್ದಾನೆ ಅವನು ಅಸ್ಮಿ. ಅವನೇ ಸರ್ವ, ಅವನೇ ಪರಿಪೂರ್ಣ. ಸರ್ವಂ ವಿಶ್ವಂ, ವಿಶ್ವಂ ವಿಷ್ಣು, ವಿಶ್ವಂ ಸರ್ವಂ ಪೂರ್ಣಂ, ಎಲ್ಲ ಒಂದೇ ಅರ್ಥ. ಪರಿಪೂರ್ಣವಾದ ವಸ್ತು ಒಂದೇ, ಎಲ್ಲ ದೋಷಗಳನ್ನು ನಿರಾಸ ಮಾಡಿ ಜ್ಞಾನ ಸ್ವರೂಪವಾಗಿ ನಿಂತಿದೆ. ಇದು ಸರ್ವಂ ಅಸ್ಮಿ ಅಂತ ಉಪಾಸ. ಅಥವಾ ಹಸು ಅಂದ್ರೆ ಎಲ್ಲವನ್ನ ಪ್ರೇರಣೆ ಮಾಡುವುದು, ಆಮೇಲೆ ನೀ ಅಂದ್ರೆ ಮಾನವ ಜ್ಞಾನ ಪ್ರಯಸ್ಸು, ಎಲ್ಲವನ್ನು ಸಂಹಾರ ಮಾಡತಕ್ಕ ಶಕ್ತಿ, ಎಲ್ಲವನ್ನು ರಕ್ಷಣೆ ಮಾಡತಕ್ಕ ಶಕ್ತಿ, ಎಲ್ಲವನ್ನು ಸಂಹಾರ ಮಾಡತಕ್ಕಂಥ ಶಕ್ತಿ. ಅಥವಾ ಮಾ ಅಂದ್ರೆ ನಿರ್ಮಾಣ, ಹಸು ಅಂದ್ರೆ ಎಲ್ಲವನ್ನು ನಾಶ ಮಾಡತಕ್ಕ ಶಕ್ತಿ, ಎಲ್ಲವನ್ನು ನಿರ್ಮಾಣ ಮಾಡುವ. ಅಥವಾ ಹಸು ಅಂದ್ರೆ ಸರ್ವದೋಷ ದೂರವಾದದ್ದು, ಮಾ ಅಂದ್ರೆ ಜ್ಞಾನ. ಹೀಗೆ ಅಸ್ಮಿ ಅನ್ನೋದಕ್ಕೆ ಅನೇಕ ಅರ್ಥಗಳಿದೆ. ಎಲ್ಲವನ್ನು ನಿರಾಸ ಮಾಡುವ ಅಂದ್ರೆ ಸಂಹಾರ ಮಾಡುವ, ಎಲ್ಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿ ಸ್ಥಿತಿ ಎಲ್ಲದನ್ನ ಪ್ರೇರಣೆ ಮಾಡುವ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣವಾದ ಶಕ್ತಿ, ಮತ್ತು ಸ್ವಯಂ ಸರ್ವದೋಷ ದೂರವಾದದ್ದು, ಸ್ವಯಂ ಜ್ಞಾನಾನಂದ ಪೂರ್ವ. ಹೀಗೆ ಅಸ್ಮಿ ಅನ್ನುವಂತಹ ಶಬ್ದಕ್ಕೆ ಇರತಕ್ಕಂಥ ನಿರ್ವಚನ, ಈ ನಿರ್ವಚನದಿಂದ ಬರತಕ್ಕಂಥ ಅರ್ಥದಿಂದ ಭಗವಂತ ಅಸ್ಮಿ, ಭಗವಂತ ಅಸ್ಮಿ, ಭಗವಂತ ಅಸ್ಮಿ, ಮತ್ತೆ ಭಗವಂತ ಸರ್ವ, ಭಗವಂತ ಸರ್ವ. ಸರ್ವ ಅಂದ್ರೆ ಏನು? ಸರ್ವ ಗುಣಪೂರ್ಣ, ಸರ್ವ ಸಮರ್ಥ, ಪರಿಪೂರ್ಣ. ಅವನೊಬ್ಬನೇ ಪರಿಪೂರ್ಣ, ಇನ್ನೊಂದು ಸರ್ವ ಇಲ್ಲ, ಅವನೊಬ್ಬನೇ ಸರ್ವ. ಹೀಗೆ ಅಂದ್ರೆ ಒಂದು ರೀತಿ ಅರ್ಥ ಮಾಡುವುದು ಸರತಿ ವಾಹಿ ವಾ ಅಂದ್ರೆ ಜ್ಞಾನ, ಜ್ಞಾನ ಸ್ವರೂಪನಾಗಿ ಸರತಿ ಎಲ್ಲ ಕಡೆಗೆ ಅನಿಸ್ತು ಸರ್ವದತ್ತ ಜ್ಞಾನ ಸ್ವರೂಪ. ಹೀಗೆ ಸರ್ವಂ ಅಸ್ಮಿ, ಸರ್ವಂ ಅಸ್ಮಿ ಅಂತ ಭಗವಂತನನ್ನ ಈ ಎರಡು ರಹಸ್ಯ ನಾಮಗಳಿಂದ ಉಪಾಸನೆ ಮಾಡುತ್ತೆ. ತದ್ವರ್ತ ಈ ಸಾಮವನ್ನ ಗಾನ ಮಾಡತಕ್ಕವನಲ್ಲಿ ಇರಬೇಕಾದ ದೀಕ್ಷೆ ಏನಂದ್ರೆ ಭಗವಂತನೊಬ್ಬನೇ ಸರ್ವ, ಭಗವಂತನೊಬ್ಬನೇ ಅಸ್ಮಿ ಅಂತ ಆ ರಹಸ್ಯ ನಾಮದಿಂದ ಭಗವಂತನಿಗೆ ಉಪಾಸನೆ ಮಾಡ್ತಾರೆ. ಅವರು ಈ ಸಾಮದ ಉಪಾಸನೆ ಪಂಚಮಿಯ ಸರ್ವ ಸಾಮದ ಉಪಾಸನೆಗೆ ಅರ್ಹನಾಗ್ತಾನೆ. ತದ್ವ್ರತಂ ತದ್ವ್ರತಂ ಇದು ಅವರು ಆಚರಿಸಬೇಕಾದಂತಹ ದೀಕ್ಷೆ. ಇದನ್ನು ಎರಡು ಸರ್ತಿ ಹೇಳಿಕೆ ಇಲ್ಲಿಗೆ ಒಂದು ಖಂಡ ಮುಗಿಯಿತು. ಈ ಎರಡನೇ ಅಧ್ಯಾಯದ ನಾಲ್ಕನೇ ಖಂಡ ಮುಗಿಯುತ್ತೆ. ಈ ಪ್ರಿಂಟ್ ಆದ ಪುಸ್ತಕದಲ್ಲಿ ಇದು 15ನೇ ಖಂಡ, 16ನೇ ಖಂಡ, 18ನೇ ಖಂಡ ಇವೆಲ್ಲ ಬರೆದಿದ್ದಾರೆ. ಇಲ್ಲಿ ಇದರಲ್ಲಿ ಎರಡು ಎಲ್ಲಿ ತಿಳುತ್ತೀರಿ ಅಲ್ಲಿ ಮಾತ್ರ ಖಂಡ ಮುಗಿಯುತ್ತೆ. ಆದ್ರೆ ಇಲ್ಲಿಗೆ ಒಂದು ಖಂಡ ಮುಗಿಯುತ್ತೆ. ಇಷ್ಟ ತನಕ ನಾವು ಎರಡನೇ ಅಧ್ಯಾಯದಲ್ಲಿ ನಾಲ್ಕನೇ ಖಂಡ ಮುಗಿಯುತ್ತೆ. ಇನ್ನು ಒಂದು ಖಂಡ ಇದೆ, ಇಲ್ಲಿಗೆ ನಾಲ್ಕು ಖಂಡ ಮುಗಿಯುತ್ತೆ. ಐದನೇ ಖಂಡದಲ್ಲಿ ಸಾಮದ ಭಕ್ತಿಗಳಾಯ ಸ್ವೀಕಾರ ಎತ್ತುಗಡೆ ಪ್ರಸ್ತಾವ ಉದ್ಗೀತ ಆಮೇಲೆ ಎಳುಗು ಕನ್ಕ್ಲೂಷನ್ ಎಲ್ಲ ಆಯ್ತು. ಸಾಮಗಾನ ಮಾಡುವಾಗ ಒಬ್ಬೊಬ್ಬರದು ಒಂದೊಂದು ಸ್ವರ ಇದೆ. ಶುದ್ಧವಾದ ಸ್ವರವೇ ನಾನಾದ್ರು ಶ್ರುತಿಬದ್ಧವಾಗಿ ಹಾಡುವರೆ ಒಬ್ಬರು ಹಾಡಿದ್ರೆ ಒಬ್ಬರು ಹಾಡುದು ಶ್ರುತಿಬದ್ಧವಾಗಿ ಸಾವಿರ ಬಗೆಯ ಸ್ವರಗಳಿರ್ತವೆ. ಒಬ್ಬರು ಶ್ರುತಿಬದ್ಧವಾಗಿ ಹಾಡಿದಾಗ ಆ ಸ್ವರ ಕೇಳಿದಾಗ ಖುಷಿಯಾಗುತ್ತೆ, ಚೆನ್ನಾಗಿದೆ. ಅದಕ್ಕಿಂತ ಮಧುರವಾದ ಸ್ವರ ಕೇಳಿದಾಗ ಒಂದಿಗೂ ಚೆನ್ನಾಗಿದೆ. ಅದನ್ನ ಶ್ರುತಿಬದ್ಧವಾದ ಸ್ವರದ ಮಾಧುರ್ಯಕ್ಕೆ ಅಂತ್ಯವೇ ಇಲ್ಲ. ಒಂದು ಒಳ್ಳೆಯ ಕಂಠ ಕಂಡು ಬಿಟ್ಟು ಖುಷಿಯಾಗುತ್ತೆ. ಮತ್ತೊಬ್ಬರು ಸಂಗೀತ ಒಂದ್ಕಿಂತ ಇಬ್ಬರು ಕಂಠ ಚೆನ್ನಾಗಿದೆ, ಅದಕ್ಕೆ ಎಂಟೆ ಅವನು ಮಾಧುರ್ಯಕ್ಕೆ ಎಂಟೆ ಇಲ್ಲ. ಒಂದ್ಕಿಂತ ಮಧುರವಾದ ಇನ್ನೊಂದು ಕಂಠ ವಿಚಿತ್ರ ಇದು. ನಾದದ ಮಾಧುರ್ಯ ಒಂದು ಕಡೆ ಕೇಳಿದಾಗ ಒಳ್ಳೆ ವಾಯಿಸುತ್ತೆ, ಹಾಡಿದ್ರು ಒಳ್ಳೆ ಕಂಠ. ಅದು ಕಂಠ ಒಳ್ಳೆ ಕಂಠ ಕೇಳಿದಾಗ ಅವರು ಶ್ರುತಿಬದ್ಧವಾಗಿ ಹಾಡಿದ್ರು ಇನ್ನೂ ಚೆನ್ನಾಗಿದೆ ಕಂಠ, ವಾಯ್ಸ್ ಚೆನ್ನಾಗಿದೆ. ಹಾಗಾಗಿ ಸಾಮಗಾನಕ್ಕೆ ಕೂಡ ಒಂದು ಕಂಠ ಶುದ್ಧಿ ಇದೆ. ಹೇಗಿರಬೇಕು ಸ್ವರ ಬಹಳ ಸಂಗೀತಕ್ಕೆ ಸಂಬಂಧಪಟ್ಟಂತ, ಆದರೆ ಇವತ್ತು ಸಂಗೀತಗಾರರು ಮರೆತಿರತಕ್ಕಂಥ ಕೆಲವು ವಿಷಯಗಳಿವೆ. ಇದರಲ್ಲಿ ನಿಜವಾಗಿ ಸಂಗೀತಗಾರರು ಸಾಮ್ಯದ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದರೆ ಹೆಚ್ಚು ಪೂರ್ವಸಂಗ ತಿಳ್ತಾರೆ ಹೇಗಿರಬೇಕು ವಾಯ್ಸ್. ವಿನಕ್ತಿ ಇದು ಐದನೇ ಖಂಡ. ಐದನೇ ಖಂಡದಲ್ಲಿ ಸ್ವರ ಅಂದ್ರೆ ದೇವತೆಗಳು ಸಾಮವನ್ನು ಹಾಡುವ ದೇವತೆಗಳ ಸ್ವರ ಹೇಗಿರ್ತದೆ ಅದನ್ನು ಫಾಲೋ ಮಾಡುತ್ತೆ. ನಾವು ಕೇಳಲಿಲ್ಲ ಅಲ್ಲ ದೇವತೆಗಳು ಸ್ವರ, ನಾವು ಹೇಳ್ತೇವೆ ವಿನಕ್ತಿ ಸಾಮ್ನೋ ಮರಣೆ ವಶವ್ಯಂ ಇತ್ಯಗ್ನೇ ಉದ್ಗೀತ ವಶವ್ಯಂ ಇತ್ಯಗ್ನೇ ಉದ್ಗೀತ ಪ್ರಜಾಪತಿ ಉದ್ಗೀತ ಅನಿರುದ್ಧ ಪ್ರಜಾಪತಿ ನಿರುದ್ಧ ಸೋಮಸ್ಯ ಮೃದಶ್ಲಕ್ಷಣಂ ವಾಯೋ ಶ್ಲಕ್ಷಣಂ ಪರ್ವತೇಂದ್ರಸ್ಯ ಕ್ರೌಂಚಂ ಬೃಹಸ್ಪತಿ ಅಪದ್ಭಾಂತಂ ವರುಣಸ್ಯ ತಾನ್ ಸರ್ವಾನ್ ಉಪಸೇವೆಯ ವರ್ಣಂ ದ್ವೇವ ವಂಚನೆ. ಈ ಎಲ್ಲ ದೇವತೆಗಳು ಹಾಡಿದಾಗ ಅದು ವರ್ಣ ಹಾಡಿದರೆ ಮಾತ್ರ ಅವನು ಕೆಟ್ಟ ಬಸವಣ್ಣನಿಗೆ ಚಮತ್ಕಾರವಾಗಿದೆ. ವಿನರ್ತಿ ಸಂಭ್ರಮಣೆ ಎಲ್ಲಕ್ಕಿಂತ ಚೆನ್ನಾಗಿ ಸಾಮಗಾನಗಳು ಭಗವಂತನ ಅವನ ನಮ್ಮೇ ಹಾಡಬೇಕು. ಭಗವಂತನ ಸ್ವರಕ್ಕೆ ಸಾಧ್ಯ ಆದ ಸ್ವರೆಯಲ್ಲಿ ಸಾಮ ಅಂದ್ರೆ ಎಲ್ಲರಲ್ಲಿಯೂ ಸಮಾನನಾಗಿರ್ತಕ್ಕಂಥ ಎಲ್ಲರನ್ನು ಅವರವರ ಗುಣಕರ್ಮಗಳಿಗೆ ಅನುಗುಣವಾಗಿ ರಕ್ಷಣೆ ಮಾಡತಕ್ಕಂಥ ಸಾಮ ಅಂದ್ರೆ ಭಗವಂತ. ಸಾಮನ ಉದ್ಗೀತ ಉಂಟಲ್ಲ ಗೀತ ಅಂದ್ರೆ ಗಾನ ಪ್ರಕಾರ ಅದು ವಿನರ್ತಿ. ಅವನ ಗಾನ ಪ್ರಕಾರ ಭಗವಂತನ ಗಾನ ಹೇಗಿರ್ತದೆ ವಿನರ್ತಿ ಅಂದ್ರೆ ಮೇಘದ ಧ್ವನಿಯಂತೆ ಅಥವಾ ನರ್ತನ ಅಂದ್ರೆ ಗುಳಿ ಗುಳಿಯ ಧ್ವನಿ ಅಂದ್ರೆ ಗಂಡು ಎತ್ತು ಹಸುವಲ್ಲ ಹಸುವಲ್ಲ ಎತ್ತಿನ ಧ್ವನಿಯಂತೆ ಅದು ವೃಷಭ ಧ್ವನಿಯಂತೆ. ಸಂಗೀತದಲ್ಲಿ ಅದನ್ನು ವೃಷಭ ಸ್ವರಕ್ಕೆ ದೃಷ್ಟಾಂತ ಕೊಡ್ತಾರೆ. ಇದು ಸಂಗೀತಗಾರ ಹೇಳಿದ್ರೆ ಎತ್ತು ಕೂಗುವುದಕ್ಕೂ ವೃಷಭಕ್ಕೆ ಏನು ಸಂಬಂಧ ಇಲ್ಲ ಅನಿಸ್ಬಿಟ್ಟು ಗೊಂಡೆ ಅಂತ ಹೇಳ್ತಾರೆ. ಅಸಂಗತ ಅಂತ ಅವ್ರು ಒಂದೊಂದಕ್ಕೆ ಮಯೂರ ಹೇಳ್ತಾರೆ ಎತ್ತಿನ ಕೂಗು ವೃಷಭಕ್ಕೆ ಗಜಬ್ರಹ್ಮಿತ ನಿಷಾದಕ್ಕೆ ಕೋಗಿಲೆಯ ಧ್ವನಿ ಪಂಚಮಕ್ಕೆ ಎಲ್ಲ ಪ್ರಾಣಿಗಳ ಧ್ವನಿಯನ್ನು ಈ ಸಪ್ತ ಸ್ವರಗಳಿಗೆ ಸಂಯೋಜನೆ ಮಾಡಿ ಸುರಾಚೆಂದು ಹೇಳಿದ್ದಾರೆ. ಅದಕ್ಕೆ ನಾನು ತುಂಬಾ ಜನ ಸಂಗೀತಗಾರರ ಕೇಳಿದೆ ತಲೆಬಡ ಇಲ್ಲ ಅಂತ ಇವರಿಗೆ ಇವರು ಒಂದಿದ್ದ ಸಂಗೀತಕ್ಕೆ ತಲೆಬಡ ಇಲ್ಲ ಅಂತ ಅದೆಲ್ಲ ತಲೆಬಡ ಇಲ್ಲ ಅಂತ ಹೇಳುವುದಷ್ಟೇ ಏನು ಅರ್ಥ ಇಲ್ಲ ಅಂತ ನಾನು ಮನೆಯ ನಂತರ ಕಷ್ಟಪಟ್ಟು ಕೇಳಿದ್ದೇನೆ. ಏನಪ್ಪ ಷಡ್ಜ ಅಂತಂದ್ರೆ ನದಿಲಿ ನಕ್ಕೂ ಷಡ್ಜ ಆಗುತ್ತೆ ಯಾರು ಯಾವುದೋ ಷಡ್ಜ ಆಗುತ್ತೆ. ಮುಂದಿನ ಆರಕ್ಕೆ ಬೇಸ್ ಮುಂದಿನ ಆರು ಸ್ವರಗಳಿಗೆ ಬೇಸ್ ಆಗಿರುತ್ತೆ ಷಡ್ಜ. ಒಬ್ಬೊಬ್ಬರಿಗೆ ಒಂದೊಂದು ಷಡ್ಜ ಒಂದೊಂದು ಷಡ್ಜ ಸ್ವರ ಅಂತ ನಮಗಿಲ್ಲದ್ರೆ ಏನು ಅದು ಷಡ್ಜ. ನದಿಲಿನ ಸ್ವರವನ್ನು ಷಡ್ಜ ಅಂತ ಇಟ್ಕೊಂಡ್ರೆ ಎತ್ತಿನ ಸ್ವರ ವೃಷಭ ಬರ್ತದೋ ಇದು ಅದು ಏನು ಸಂಬಂಧ ಇಲ್ಲ ಅಂತ ಏನು ಅಬ್ಸರ್ವೇಷನ್ ಇರಬೇಕಲ್ಲ. ಆ ಅಬ್ಸರ್ವೇಷನ್ ಹೊರಟೋಗಿದೆ. ಈ ಅಬ್ಸರ್ವೇಷನ್ ಇದರ ಭಗವಂತನ ಸ್ವರ ಹೇಗಿದೆ ಭಗವಂತನೇ ಸಾಮಗಾನ ಮಾಡಿದರೆ ಭಗವಂತನ ಅವತಾರಗಳಲ್ಲಿ ಒಂದು ವೇದವ್ಯಾಸ ಸಾಮಗಾನ ಮಾಡಿದ್ದನ್ನ ಋಷಿಗಳು ಕೇಳಿದ್ದಾರೆ. ಅದು ಹೇಗಿರುತ್ತದೆ ಅಂದ್ರೆ ವಿನರ್ತಿ ನರ್ತನ ನರ್ತನ ಅಂದ್ರೆ ಮೇಘನಾದ ಮೇಘದ ಭೀರ ಇದನ್ನು ಹೇಳ್ತಾರೆ. ಮಾತಾಡುವುದು ಕೂಡ ಮೇಘದ ಭೀರವಾದ ಮಾತು. ಈಗ ನಾವು ಹೇಳ್ತೇವೆ ಮನುಷ್ಯ ಆಗಿದ್ದಾರೆ ಅವರು ಕಪ್ಪಾಗಿದ್ದಾರೆ ಕಪ್ಪಾಗಿದ್ದಾರೆ ಅಂತ ಹೇಳಿದ ಕೂಡಲೇ ನಮಗೆ ಇಂಜನ್ನ ಬಣ್ಣ ತೋರುವುದೇ ಇಲ್ಲ. ಮೈಯ ಕಪ್ಪು ಒಂದು ಬೇರೆ ಅದು ಹೇಗಿದೆ ಅಂದ್ರೆ ಸಮಾನ ಶ್ಯಾಮ ಬೇರೆ ಶ್ಯಾಮ ಅಂತ ಮೋಡದಂತೆ ಕಪ್ಪ ಮೋಡದ ಬಣ್ಣ ಬೈಗಿರುವುದೇ ಮೋಡದಂತೆ ನೀಲವರ್ಣ ಅಂತ ಹೇಳ್ತಾರೆ. ಮೋಡದ ನೀಲ ಬಣ್ಣ ಬೈಗಿರುತ್ತದೆ ಸಮಾನ ಶ್ಯಾಮನ ವೃಕ್ಷದಲ್ಲಿ ಸಮಾನ ವೃಕ್ಷದ ಒಂದೇ ಗಿಡ ಒಂದೇ ಗಿಡದ ಎಲೆಯಂತೆ ನೀಲವಾಗಿದ್ದಾರೆ. ಯಾವುದು ಅಲ್ಲ ಅದು ಸುಮ್ಮನೆ ಒಂದು ಸಾಮ್ಯ ಅಷ್ಟೇ. ಮೋಡದ ಬಣ್ಣ ಬೈಗಿರುವುದರಿಂದ ಮೈ ಬಣ್ಣ ಮೋಡಕ್ಕಿರುತ್ತದೆ. ಅಂದ್ರೆ ಏನು ಆ ನೀಲವರ್ಣದ ಮೋಡ ಆಕಾಶದಲ್ಲಿ ತುಂಬಿದಾಗ ಹೇಗೆ ಆಕಾಶದಲ್ಲಿ ಅದರ ನೋಟ ಒಂದು ಕಣ್ಣಿಗೆ ಆಕರ್ಷಕವಾಗಿರುತ್ತದೆ ಹಾಗೆ ಕಪ್ಪುವಂತೆ ಆಕರ್ಷಕವಾದ ಬಣ್ಣ ಅಂತ ಮೇಘ ಶ್ಯಾಮ ಅಂತಂದ್ರೆ ಮೇಘದ ಬಣ್ಣ ಇರೋದೇ ಇಲ್ಲ ಮೈ. ಹಾಗೆ ಮೇಘದ ಧ್ವನಿ ಇದ್ರೆ ಇವರು ಸುಮ್ಮನೆ ಒಳಗೆ ಅದಕ್ಕಿಂತ ಕಡೆಯುವ ಕನ್ನ ತಿನ್ನಿಸಿದ್ರೆ ಅದಕ್ಕಿಂತ ಮೇಘ ಧ್ವನಿ ಬರ್ತದೆ ಬಾಯಿದೆ ಅಡಿಗೆ ಮಾಡುವಾಗ ಒಳ್ಳೆ ಕಡೆಯುವ ಕನ್ನಡಿ ಇಡ್ಲಿ ಹಾಡಿದಾಗ ಹುಡುಗರು ಹುಡುಗರು ಅನ್ನಂತೆ ಒಂದು ಮೇಘ ಧ್ವನಿ ಅಂತ ಹೇಳುವುದಿಲ್ಲ. ಹಾಗಾದ್ರೆ ಮೇಘ ಧ್ವನಿ ಇದ್ರೆ ಆ ಮೇಘದ ಧ್ವನಿ ಹಿಡಿದುಕೊಂಡು ಗಾಂಭೀರ್ಯ ಉಂಟು ಆ ಗಾಂಭೀರ್ಯವನ್ನು ಇಲ್ಲಿ ಅವರು ಗೊತ್ತುಕೊಳ್ತಾರೆ. ಹಾಗೆ ವೃಷಭ ಎತ್ತು ಕೂಗುವುದರಲ್ಲಿ ಒಂದು ಪೌರುಷ ಇದೆ ಗಂಡಸು ಗಡಸು ಧ್ವನಿ ಅಂತ ಹೇಳ್ತೀವಿ. ಅದೇ ಹೇಳುವ ಡೆಪ್ತ್ ಏನಿದೆ ಅವರ ವಾಯ್ಸ್ ನಲ್ಲಿ ಡೆಪ್ತ್ ಇದೆ, ಬರೀ ಫ್ಲಾಟ್, ಅದರಲ್ಲಿ ಗಡಸು ತರ ಇಲ್ಲ, ಕೀರು ಸೋರಿ ಧ್ವನ. ಹಾಗೆ ಯಾರ ಧ್ವನಿಯಲ್ಲಿ ಗಡಸು ಇದೆ, ಕತ್ತಿ ಇದೆ, ಯಾರ ಧ್ವನಿಯಲ್ಲಿ ಡೆಪ್ತ್ ಇದೆ, ಅದು ಶ್ರೇಷ್ಠ ಅಂತ ಸಮಗಾನಕ್ಕೆ. ಅದೇ ವಿನಲ್ತಿ ಎತ್ತಿನ ಧ್ವನಿಯಂತೆ, ಹುಡುಗಿನ ಧ್ವನಿಯಂತೆ, ವೃಷಭ ಸ್ವರವತ್ವ ದೇಹನಾದವತ್ವ ಅಂತ ಹೇಳ್ತಾರೆ ವ್ಯಾಖ್ಯಾನಕರು. ಅದು ಭಗವಂತನ ಸಾಮಗಾನಕ್ಕೆ ಎರಡು ಬೇಕು. ಹುಡುಗಿನ ಹುಡುಗುದು ಹೇಳ್ತಾನೆ ಏನು ಹುಡುಗಿನ ಹುಡುಗೋದು ಅಂದ್ರೆ ಏನು, ಆ ಮಾತಿನಲ್ಲಿ ಇರತಕ್ಕಂತಹ ಗಂಭೀರ್ಯವನ್ನು ಹುಡುಗು ಹುಡುಗಿನಂತಹ ಮಾತು. ಎತ್ತಿನಂತಹ ಅಂದ್ರೆ ಪೌರುಷ ಗುಣಿ, ಪೌರುಷದ ಸಂಕೇತಕ್ಕೆ ಪುರುಷ ವೃಷ ಅವನು ಪುರುಷ ವೃಷ ಮಾತ್ರ ಗುಳಿ ಎಂತ ಪುರುಷ ಗುಳಿ ಎಂತ ಪುರುಷ ಅಂತ ಹೇಳಿ ಕಟ್ಟಬೇಕೇನು ಅವನ ಮನೆ ಒಳಗೆ ಇಲ್ಲಿ ನಾರಾಯಕು ಅವರು ಪುರುಷ ಗುಳಿ ಎಂತ ಪುರುಷ ಕಟ್ಟರೆ ಹೇಳ್ತೇವೆ. ಗುಳಿ ಕಾದಾಟದಲ್ಲಿದ್ರೆ ಜೀವ ಹೊರಗೆ ಬಿಡುವುದಿಲ್ಲ, ಪೌರುಷ ಗುಳಿ ತಳಗ ಅಂತ ಪೌರುಷಕ್ಕೆ ಸಂಕೇತವಾಗಿ ಪುರುಷನಂತ ವೃಷ ಅಂತಕ್ಕಂಥದ್ದು. ಹಾಗೆ ನಾದದಲ್ಲಿ ಪೌರುಷ ಇರಬೇಕು, ಅದಕ್ಕೆ ಗುಳಿ ಎಂತೆ ನಾದ ಅಂತ ಎತ್ತಿನಂತೆ ಕೂಗ್ಲಿಕ್ಷ ಮಾಡಿದ ಇವರು ಎತ್ತಿನಂತೆ ಕೂಗ್ತಾರೆ ಸಾವಿರ ಆಗುವುದು, ಎತ್ತಿನಂತೆ ಕೂಗುವವರೆಲ್ಲ ಸಾವಿರ ಆಗ್ಲಿಕ್ಕೆ ಬರುವುದಿಲ್ಲ. ಗುಳಿಯ ನಾದದಲ್ಲಿ ಇರುವ ಗತ್ತು ಪೌರುಷ ಇರಬೇಕು, ಬೇಗ ಬೇಗ ನಾದದಲ್ಲಿ ಇರತಕ್ಕಂಥ ಗಂಭೀರ್ಯ ಡೆಪ್ತ್ ಇರಬೇಕು, ಅದು ನಿಜವಾದ ಸಾಮಗ್ರಂಥ ಧ್ವನಿ. ಅದು ಅಂತ ಪೂರ್ಣ ಡೆಪ್ತು ಮತ್ತು ಪೂರ್ಣ ಪೌರುಷ ಕತ್ತು ಗಡಸು ಧ್ವನಿ ಅದು ಇರುವಂತಹದ್ದು ಭಗವಂತ ಹಾಡಿದರೆ ಮಾತ್ರ ಇರುತ್ತೆ. ಇದರಲ್ಲಿ ಸಾಮನಃ ಸಾಮ ಅಂದ್ರೆ ಸಾಮ ಶಬ್ದವಾಕ್ಯನಾಗಿರ್ತಕ್ಕ ಭಗವಂತನ ನಾದ ಉಂಟಲ್ಲ ಅದು ಹಾಗೆ ಅದನ್ನು ಬಿಡಿ ನಾನು ಅದನ್ನು ನಡುಗುವಂತಹ ನಾದ ಕೊಡು ಅಂದ್ರೆ ಭಗವಂತನಂತೆ ಹಾಡೋದಲ್ಲ, ಭಗವಂತ ಹಾಡುವುದಕ್ಕೆ ಹತ್ತಿರ ನನ್ನ ನಾದದಲ್ಲಿ ಕತ್ತು ಕೊಡು ಗಡಸುತ್ತದೆ ಪೌರುಷ ಕೊಡು ಆ ನಾದದಲ್ಲಿ ಆ ರೀತಿಯ ಒಂದು ಆಹ್ಲಾದ ಆಕರ್ಷಣೆ ಕೊಡು ಅಂತ ದೇವರ ಪ್ರಾರ್ಥನೆ. ಅದು ವೇದಗಾನಕ್ಕೆ ಬೇಕಾಗಿರ್ತಕ್ಕ ಶ್ರೇಷ್ಠ. ಆದರೆ ಅಗ್ನಿ ಪಶವ್ಯವಿತ್ತ ಅಗ್ನಿ ಪಶವ್ಯಂ ಇದೆ ಅಗ್ನಿ ಅಗ್ನಿ ಹಾಡ್ತಾನಲ್ಲ ಅದೇ ಹೇಗಿದ್ರೆ ಪಶವ್ಯ ಅದು ಪಶುವಿನ ಸ್ವರ ಅದೇನು ಬರ್ತಲ್ಲ ಪಶುವಿನ ಸ್ವರ ಪಶು ಅಂದ್ರೆ ಒಂದು ತಮಾಷೆ ಪಶು ಅಂತ ನಾವು ಪಶುವಿನ ತತ್ವ ಹಸು ಹಸು ಅಂದ್ರೆ ಏನು ಹೆಣ್ಣು ಹಾಗಾದ್ರೆ ಗುಳಿಯ ಸ್ವರ ಭಗವಂತನ ಹೆಣ್ಣು ದನದ ಸ್ವರ ಆಗ್ಬಿಡಿ ಅದರ ಸ್ವರದಲ್ಲಿ ಅಂದ್ರೆ ಹೆಣ್ಣು ಅದು ನೋಡಿ ಈ ಅಬ್ಸರ್ವೇಷನ್ ಯಾರು ಮಾಡಿದ್ದಾರೆ ನಾವು ಬೇಕಾದಷ್ಟು ದನಗಳನ್ನು ನೋಡ್ತೇವೆ ಎತ್ತಮ್ಮ ನೋಡ್ತೇವೆ ಗಾಡಿಯನ್ನು ಕಟ್ಟಿರ್ತಾರೆ ಬೆನ್ನಿಗೆ ಚಾಟಿಯನ್ನು ಬಾರಿಸ್ತಾರೆ ಓಡಿಸ್ತಾರೆ ಅವು ಹೇಗೆ ಕೂಗ್ತವೆ ಆ ನಾದದಲ್ಲಿರುವ ಮೆಲೋಡಿ ಏನು ಅದು ಸಂಗೀತದಲ್ಲಿ ಹೇಗೆ ಇದು ಈ ಅಬ್ಸರ್ವೇಷನೇ ಅದ್ಭುತ. ಅಂದ್ರೆ ಹೆಣ್ಣು ದನ ದನ ಹೆಣ್ಣು ಅಂತ ಹೇಳಿದ್ರು ಸ್ತ್ರೀ ಪಶು ಪಶು ಅಂದ್ರೆ ಹಸು ಅನ್ನುವಂಥ ಬಂದು ಪಶು ಅಂದ್ರೆ ದನ ಗುಳಿಯ ಸ್ವರ ಅದು ಭಗವಂತನಂತಾದ್ರೆ ಅಗ್ನಿಯ ಸ್ವರ ದನದ ಸ್ವರ ದನದ ಸ್ವರದ ಹೆಂಗಸಾಗಿ ಅದು ಕಿರಿ ಸ್ವರ ಇರೋದಿಲ್ಲ ಆದ್ರೆ ನಾವು ಈ ಅಬ್ಸರ್ವೇಷನ್ ಮಾಡುವುದಿಲ್ಲ ದನ ಯಾಕೆ ಕೂಗುತ್ತೆ ಅದರ ಧ್ವನಿ ಮತ್ತು ಗುಳಿಯ ಕೂಗುವುದರ ವ್ಯತ್ಯಾಸ ಏನು ಅದು ಅಗ್ನಿಯ ಸಾಮಗಾನದಲ್ಲಿ ಮತ್ತು ಮತ್ತೊಂದು ಸಾಮಗಾನಿಗೆ ವ್ಯತ್ಯಾಸ ಇದೆ. ಇದೆಲ್ಲ ನಾದದ ಅಬ್ಸರ್ವೇಷನ್ ಪಶವ್ಯಂ ಇತಿ ಅದು ಅದು ತೊಂದರೆ ಇಲ್ಲ ಇತಿ ಬೆಳೆ ಅದು ಕೂಡ ಹಸು ಹಸುವಿನ ಧ್ವನಿಗೆ ಹತ್ತಿರ ಇರತಕ್ಕಂಥದ್ದು ಅದು ವೃಷಭ ಸ್ವರಕ್ಕೆ ಹತ್ತಿರವೇ ಇರುವಂತಹದ್ದು ತೊಂದರೆ ಇಲ್ಲ ಅದನ್ನು ಬೇರೆ ಅದನ್ನು ನಾವು ಹಾಡ್ಲಿಕ್ಕೆ ಕಂಡು ಗುಳಿಯಂತೆ ಹಾಡ್ಲಿಕ್ಕೆ ಆದರೆ ಅಂದ್ರೆ ಹಸುವಿನಂತೆ ಅದನ್ನು ನಾವು ಅದು ತೊಂದರೆ ಇಲ್ಲ ಅಗ್ನಿಯ ಧ್ವನಿ ಭಗವಂತನ ಧ್ವನಿಯಾಗಿದೆ. ಆದರೆ ಉದ್ಗೀತೋ ಅನಿರುಕ್ತ ಪ್ರಜಾಪದೇ ಪ್ರಜಾಪತಿ ಬ್ರಹ್ಮದೇವ ಬ್ರಹ್ಮದೇವರ ಹಾಡು ಹೇಗೆಂದ್ರೆ ಅದು ಆ ಉದ್ಗೀತ ಅವರ ಗಾನ ಪ್ರಕಾರ ಹೇಗೆಂದ್ರೆ ಅದಕ್ಕೆ ಒಂದು ವಿಚಿತ್ರವಾದ ಮಾತು ಹೇಳ್ತದೆ ವೇದ ಅನಿರುಕ್ತ ಅದು ಹೀಗೆ ಅಂತ ಹೇಳಿದ ಯಾವುದಿಲ್ಲ ಅದೇ ನಮ್ಮ ಭಗವಂತನಂತ ಹೇಳಿದ್ರೆ ಬ್ರಹ್ಮದೇವರು ಹೇಳಿದ ಅನಿರುಕ್ತ ಅಂತಂದ್ರೆ ಅದಕ್ಕೆ ಕಾರಣ ಭಗವಂತನ ಗುಳಿಯಂತಹ ಸ್ವರ ಅಂತ ಹೇಳಿದ್ರಲ್ಲ ಅದು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಒಂದು ವರ್ಷ ಮೂರು ತಿಂಗಳು 15 ತಿಂಗಳು ಆಗಿರತಕ್ಕ ಗಂಡು ಕರು ಉಂಟ ಅದರ ಧ್ವನಿ ಹದಿನೈದು ತಿಂಗಳಾದ್ಮೇಲೆ ನೀವು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ಸ್ವಲ್ಪ ಗಂಟು ಧ್ವನಿ ಬೇರೆ ಆಗುತ್ತೆ. ವರ್ಷಸ್ಯ ಸಮಾನ ವರ್ಷಸ್ಯ ಒಂದು ವರ್ಷ ಮೂರು ತಿಂಗಳು 15 ತಿಂಗಳಿನ ಕರು ಗಂಡು ಕರು ಅದರ ಧ್ವನಿ ಭಗವಂತನು. ಅದರ ನಂತರ 5 ವರ್ಷ 10 ವರ್ಷ ಆದಾಗ ಏನು ಧ್ವನಿ ಇರುತ್ತೆ ಅದಕ್ಕೆ ಅದನ್ನು ಅನಿರುಕ್ತ ಅಂತ ಹೇಳಿದ್ರೆ 1.5 ವರ್ಷದ ನಂತರ 20 ವರ್ಷದ ಒಳಗೆ ಯಾವ ಏಜಿನದ್ದು ಆಗುವ ಅದನ್ನು ಡಿಫೈನ್ ಮಾಡಿಕೊಂಡು ಅದಕ್ಕೆ ಅನಿರುಕ್ತ. 1.5 ವರ್ಷದ 1.5 ವರ್ಷದ 15 ತಿಂಗಳಾದ ನಂತರ 20 ವರ್ಷದ ಒಳಗಿನ ಗಂಡು ಏನು ಕರು ಆಗಿರುತ್ತಾ ಅದನ್ನ ಗಂಭೀರ ಅದು ಗಳಿಸುತ್ತಾನೆ ಭಗವಂತನ ಸ್ವರದಂತೆ. ಆದರೆ ಭಗವಂತನ ಸ್ವರದಂತೆ ಇಷ್ಟನೇ ವಯಸ್ಸಿನದ್ದು ಅಂತ ಡಿಫೈನ್ ಮಾಡಲಿಕ್ಕೆ ಹೊಂದಿಲ್ಲ. ಅದು ಅನಿರುಕ್ತ ಪ್ರಜಾಪತಿ ನಿರುಕ್ತ ಸಮುದ್ರ ಅಂತ ಹೆಸರು. ಸಮುದ್ರಕ್ಕೆ ಸಮುದ್ರ ಅಂತ ಯಾಕೆ ಹೆಸರು? ಅದು ಯಾವಾಗಲೂ ಸಮುದ್ರ.